ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳ ನಿರ್ವಹಣೆ ಕುರಿತು ರೇಷ್ಮೆ ಉಪನಿರ್ದೇಶಕರಾದ ಡಾ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅತ್ತನೂರು ಗ್ರಾಮದ ಭೀಮಪ್ಪ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ ಮೊದಲಿಗೆ ಕೇಳಿ, ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳ ನಿರ್ವಹಣೆ ಕುರಿತು ರೇಷ್ಮೆ ಉಪನಿರ್ದೇಶಕರಾದ ಡಾ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಹುಳುಗಳ ನಿರ್ವಹಣೆ ಮತ್ತು ಹಿಪ್ಪು ನೇರಳೆ ತೋಟಗಳ ನಿರ್ವಹಣೆ ಮಾಡಬೇಕಾದ್ರೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಬೇಸಿಗೆಯಲ್ಲಿ ವಿಶೇಷವಾಗಿ ರೇಷ್ಮೆ ಹುಳು ಸಾಕಾಣಿಕೆದಾರರಿಗೆ ಏನೇನು ಸಮಸ್ಯೆಗಳು ಬರ್ತವೆ, ರೋಗ ಬರದಂತೆ ಒಳ್ಳೆ ಇಳುವರಿಯನ್ನು ತೆಗಿಬೇಕಾಗಿದೆ ಅಂದರೆ ವಿಶೇಷವಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡುವಂಥವರು ಏನು ಒಂದು ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ರೇಷ್ಮೆ ಉಪನಿರ್ದೇಶಕರಾದಂಥ ಶ್ರೀ ನಾಗೇಂದ್ರಪ್ಪ SC ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ನಾಗೇಂದ್ರಪ್ಪ ಅವರೇ. ನಮಸ್ತೆ ಸರ್. ಮೊದಲನೇದಾಗಿ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಗೆ ಇಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸಾಕಷ್ಟು ಬಿಸಿಲಿರುತ್ತೆ, 42-43 ಡಿಗ್ರಿ ಟೆಂಪ್ರೇಚರ್ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರು ರೇಷ್ಮೆ ಹುಳು ಸಾಕಾಣಿಕೆಗೆ ಪ್ರಯತ್ನ ಮಾಡ್ತಿರ್ತಾರೆ, ಹೇಗೆ ಅನಿಸುತ್ತೆ ನಿಮಗೆ ಈ ಒಂದು ಹಂಗಾಮಿನಲ್ಲಿ ಮಾಡೋದು ಒಳ್ಳೇದಂತೀರ ಅಥವಾ ಮಾಡಲಾರ್ದೇ ಇರೋದು ಸೂಕ್ತ ಅಂತೀರ ಹೇಗೆ? ಸರ್, ಮೊದಲಿಗೆ ನಮ್ಮ ರೇಷ್ಮೆ ಹುಳ ಬಂದು ಟೆಂಪರೇಟ್ ಕ್ಲೈಮೇಟ್ ಅಂದರೆ ಶೀತ ವಲಯದಿಂದ ಬಂದಿರತಕ್ಕಂಥ ಒಂದು ಬೆಳೆ ಇದು. ಇದು ನಮ್ಮದು ಟ್ರಾಪಿಕಲ್ ಕಂಡೀಷನ್, ಸಮಶೀತೋಷ್ಣ ವಲಯ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ. ವಿಶೇಷವಾಗಿ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ 365 ದಿನ ಮಾಡ್ತಾ ಇದ್ದಾರೆ ವರ್ಷದಲ್ಲಿ. 365 ದಿನ ಮಾಡೋಂಥ ಒಂದು ಬೆಳೆ, ಬಹುವಾರ್ಷಿಕ ಬೆಳೆ ಇದು, ಪ್ರಮುಖ ವಾಣಿಜ್ಯ ಬೆಳೆನೂ ಹೌದು ನಮ್ಮ ರೇಷ್ಮೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ ಈ ಒಂದು ಭಾಗದಲ್ಲಿ ಬೇಸಿಗೆನಲ್ಲಿ ಉಷ್ಣಾಂಶ ಬಹಳ ಜಾಸ್ತಿ ಇರ್ತದೆ, 40-42 ತನಕ ಹೋಗ್ತದೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಮ್ಮ ರೇಷ್ಮೆ ಹುಳ ಇದು ಶೀತರಕ್ತ ಪ್ರಾಣಿ, ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತ ಹೇಳ್ತೀವಿ, ತಂಪು ರಕ್ತ ಪ್ರಾಣಿ, ತಂಪು ರಕ್ತ ಪ್ರಾಣಿ. ಇದು ಟೆಂಪರೇಚರ್ ಜಾಸ್ತಿ ಆದರೆ ಅದರದ್ದು ಟೆಂಪರೇಚರ್ ಜಾಸ್ತಿ ಆಗ್ತದೆ, ಕಡಿಮೆ ಆದರೆ ಅದು ಕಡಿಮೆ ಆಗ್ತದೆ. ಈ ಬೇಸಿಗೆನಲ್ಲಿ ರೇಷ್ಮೆ ಹುಳ ಸಾಕಾಣಿಕೆ ಮಾಡೋದು ಸ್ವಲ್ಪ ಕ್ಲಿಷ್ಟಕರ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ. ಆದರೆ ಇಲಾಖೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಬೇಸಿಗೆನಲ್ಲೂ ಸಹ ಇಲ್ಲಿ ರೇಷ್ಮೆ ಬೆಳೆನ ಬೆಳಿಲಿಕ್ಕೆ ಅವಕಾಶಗಳಿದ್ದಾವೆ. ತುಂಬ ಕಡೆ ಬೀದರ್ ಜಿಲ್ಲೆ ಅಥವಾ ಗುಲ್ಬರ್ಗ ಕೆಲವು ರೈತರು ಬೇಸಿಗೆನಲ್ಲೂ ಸಹ ರೇಷ್ಮೆ ಬೆಳೆನ ಬೆಳೀತಾ ಇದ್ದಾರೆ. ಒಂದು ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಪ್ರತ್ಯೇಕವಾದ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಇರಬೇಕು. ಆ ಪ್ರತ್ಯೇಕವಾದ ರೇಷ್ಮೆ ಹುಳು ಸಾಕಾಣಿಕೆ ಮನೆ, ರೇಷ್ಮೆ ತೋಟ ಎಲ್ಲಿರ್ತದೆ, ಇಪ್ಪಿನಳ್ಳಿ ತೋಟ, ಅಲ್ಲೇ ಇದ್ರೆ ಬಹಳ ಅನುಕೂಲ. ತೋಟದಲ್ಲೇ ಇರಬೇಕು. ಯಾಕೆ ಅಂದ್ರೆ ಆ ಇಪ್ಪಿನಳ್ಳಿ ಸೊಪ್ಪನ್ನ ಸಾಗಾಣಿಕೆ ಮಾಡುವಾಗ ಈ ಬೇಸಿಗೆನಲ್ಲಿ ಬೇಗ ಬಾಡೋಗ್ತದೆ ಅದು. ಆ ತೋಟದಲ್ಲೇ ಮನೆ ಇತ್ತು ಅಂದ್ರೆ ಅದಕ್ಕೆ ಅವಕಾಶ ಆಗೋದಿಲ್ಲ. ಅಲ್ಲೇ ಕೊಯ್ಲು ಮಾಡ್ಕೊಂತಾರೆ, ಅಲ್ಲೇ ತಂದು ತಂಪು ವಾತಾವರಣದಲ್ಲಿ ಶೇಖರಣೆ ಮಾಡ್ಕೋಬಹುದು. ಹೌದು, ಪ್ರತ್ಯೇಕವಾದ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಹೇಗಿರ್ಬೇಕು ಅಂದ್ರೆ ಇಲಾಖೆ ಅನುಮೋದನೆ ಮಾಡಿರ್ತಕ್ಕಂಥ ನಕ್ಷೆ ಪ್ರಕಾರನೆ ಇದ್ರೆ ಬಹಳ ಅನುಕೂಲ. ಏನು 20-50 ಉದ್ದ ಅಂತ ಹೇಳ್ತೀವಿ, ಉದ್ದ ನೀವು ಎಷ್ಟಾದ್ರೂ ಇರಬಹುದು, ಅಗಲ ಜಾಸ್ತಿ ಮಾಡಬಾರ್ದು. 50 ಎಲ್ಲ 100 ಮಾಡಿದ್ರು ಉದ್ದನ ಏನು ತೊಂದರೆ ಇಲ್ಲ. ಮತ್ತೆ ಉದ್ದ ಏನು ಪೂರ್ವ ಪಶ್ಚಿಮ ಇದ್ರೆ ಬಹಳ ಅನುಕೂಲ. ಅದು ಎತ್ತರ ನಾವು ಇಲಾಖೆಯವರು ಕನಿಷ್ಠ 12 ನಿಗದಿ ಮಾಡಿದೀವಿ. 14 ಅಥವಾ 15 ಇದ್ರೆ ಬಹಳ ಒಳ್ಳೇದು, ಯಾಕಂದ್ರೆ ಉಷ್ಣಾಂಶವನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ಹುಳು ಸಾಕಾಣಿಕೆ ಮನೆ ಒಳಗಡೆ ಅವರು ರೇರಿಂಗ್ ಸ್ಟ್ಯಾಂಡ್ಗಳನ್ನ ಮಾಡ್ಕೊಂಡಿರ್ತಾರೆ, ದಡೇವು ಅಂತ ಹೇಳ್ತೀವಿ. ಆ ದಡೇವು ಮೇಲ್ಭಾಗ ಇರ್ತದಲ್ಲ, ಅದೇನಾದರೂ ಮನೆ ಹೈಟ್ ಕಡಿಮೆ ಇದ್ರೆ ಆವಾಗ ಟೆಂಪರೇಚರ್ ಹುಳುಗಳಿಗೆ ಬಹಳ ಬಾಧ ಕೊಡ್ತದೆ, ತೊಂದರೆ ಕೊಡ್ತದೆ, ಬಹಳಷ್ಟು ಬಿಸಿ ಬರ್ತದೆ. ಸೊ ಆದ ಕಾರಣಕ್ಕೆ ಹುಳು ಸಾಕಾಣಿಕೆ ಮನೆ 14 ಅದಕ್ಕಿಂತ ಜಾಸ್ತಿ ಇದ್ರೆ ಎತ್ತರ ಉಷ್ಣಾಂಶವನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಮತ್ತೆ ಕ್ರಾಸ್ ವೆಂಟಿಲೇಷನ್ಸ್, ಗಾಳಿ ಈ ಕಡೆಯಿಂದ ಆ ಕಡೆ ಸರಾಗವಾಗಿ ಹೋಗ್ಲಿಕ್ಕೆ ಕಿಟಕಿಗಳು ಮತ್ತೆ ವೆಂಟಿಲೇಟರ್ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಒಂದು ಉದಾಹರಣೆಗೆ 50 ಉದ್ದ ಮನೆ ಇದೆ ಅಂದ್ರೆ ಕನಿಷ್ಠ ಅಲ್ಲಿ ಕಿಟಕಿಗಳು 5-6 ಕಿಟಕಿ ಇರಬೇಕಾಗ್ತದೆ. ಆ ಕಿಟಕಿಯ ಕೆಳಭಾಗ ಮತ್ತೆ ಮೇಲೆ ರೂಫ್ ಲೆವೆಲ್ ಅಲ್ಲಿ ವೆಂಟಿಲೇಟರ್ ಇರಬೇಕು ಎರಡೂ ಕಡೆ. ಅವಾಗ ಏನಾಗ್ತದೆ, ಗಾಳಿ ಈ ಕಡೆಯಿಂದ ಬಂದದಂತೂ ಆ ಕಡೆಗೆ ಪಾಸ್ ಆಗಿ ಹೋಗುತ್ತೆ, ಎಲ್ಲಿ ಒಳಗಡೆ ಹೀಟ್ ಜನರೇಷನ್ ಆಗೋದಿಲ್ಲ. 100 ಸಾಕ್ತಾ ಇದಾರೆ ಅಂದ್ರೆ ಆ 100 ಅಂದ್ರೆ 50,000 ರೇಷ್ಮೆ ಹುಳ ಇರ್ತದೆ ಆ ಮನೆ ಒಳಗಡೆ. 50-20 ಮನೆಯಲ್ಲಿ ಅವನೇನಾದ್ರೂ 200 ಸಾಕ್ತಾನೆ ಅಂದ್ರೆ 100,000 ರೇಷ್ಮೆ ಹುಳ ಇರ್ತದೆ. ಅಷ್ಟು ಹುಳ ರೇಷ್ಮೆ ಹುಳ ಉಸಿರಾಡ್ತದೆ ಅಂದ್ರೆ ಟೆಂಪರೇಚರ್ ಆಟೋಮೆಟಿಕ್ ಆಗಿ ಒಳಗಡೆ ರೈಸ್ ಆಗ್ತದೆ, ಜಾಸ್ತಿ ಆಗ್ತದೆ. ಸೊ ಅದನ್ನ ತಡೀಲಿಕ್ಕೋಸ್ಕರನೇ ನಾವು ಕಿಟಕಿ ಬಾಗಿಲುಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಎತ್ತರ ಜಾಸ್ತಿ ಇರಬೇಕು. ಮತ್ತೆ ಇನ್ನೊಂದು ಏನ್ ಮಾಡಬಹುದು, ಆ ಕಿಟಕಿಗಳಿಗೆ ಈಗ ಕೆಲವು ಕಡೆ ಎಲ್ಲ ಮಾಡ್ತಾ ಇದಾರೆ, ಹಿಂದೆಯಿಂದನು ಮಾಡ್ತಾ ಇದಾರೆ, ಈ ಗೋಣಿತಾಟು ಅಂತ ಹೇಳ್ತೀವಿ, ಗಣಿ ಕ್ಲಾತ್ಸ್, ಅದನ್ನ ಒಳಭಾಗದಲ್ಲಿ ಮತ್ತೆ ಹೊರಭಾಗದಲ್ಲಿ ಎರಡು ಕಡೆ ಹಾಕ್ಬಿಟ್ಟು ಕಿಟಕಿಗಳಿಗೆ ಅದಕ್ಕೆ ನೀರು ಸಿಂಪರಣೆ ಮಾಡ್ತಕ್ಕಂಥದ್ದು. ನಾವು ಪ್ರತಿ ಪದೇ ಸಿಂಪರಣೆ ಮಾಡ್ಲಿಕ್ಕೆ ಆಗಲ್ಲ, ನಾವು ಬೇರೆ ಕೆಲಸಗಳಿರ್ತವೆ ಅಂದ್ರೆ ಆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮೇಲ್ಗಡೆ ಮತ್ತು ಪಕ್ಕದಲ್ಲೆಲ್ಲರೂ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ಒಂದು 150-200 ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಇಟ್ಬಿಟ್ಟು, ನಾವು ಏನು ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿರ್ತಕ್ಕಂಥ ಲ್ಯಾಟ್ರಲ್ ಅದನ್ನೇ ಆ ಗಣಿ ಕ್ಲಾತ್ ಅಥವಾ ಗೋಣಿತಾಟು ಅಂತ ಏನು ಹೇಳ್ತೀವಿ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಲ್ಯಾಟ್ರಲ್ ಮೈಕ್ರೋ ಟ್ಯೂಬ್ ಹಾಕ್ಬಿಟ್ರೆ ಅದು ಯಾವಾಗಲೂ ಜಿನುಗ್ತಾ ಇರಬೇಕು, ಅದೇನಾಗ್ತದೆ ಗೋಣಿತಾಟು ಅವಾಗ ಯಾವಾಗಲೂ ಹೊದ್ದೆ ಇರ್ತದೆ, ಗಾಳಿ ಬೀಸಿದಾಗ ಅದು ಶೈತ್ಯಾಂಶ ಒಳಗಡೆ ಹೋಗ್ತದೆ, ತಂಪು ಗಾಳಿ ಬರ್ತದೆ ಮತ್ತೆ ಉಷ್ಣಾಂಶನೂ ಸಹ ಕಡಿಮೆ ಆಗ್ತದೆ. ನಮ್ಮ ರೇಷ್ಮೆ ಹುಳುಗೆ 24-28 ಟೆಂಪರೇಚರ್ ಇರಬೇಕು ಅಂತ ಹೇಳ್ತೀವಿ. ರೂಮ್ ಒಳಗಡೆ 1-2 ತನಕ, 1-2 ನಮ್ಮ ಚಾಕಿ ಸೆಂಟರ್ನಲ್ಲೇ ಮಾಡಿ ಕೊಟ್ಬಿಟ್ಟಿರ್ತಾರೆ. ಚಾಕಿ ಹುಳುಗಳಿಗೆ ಉಷ್ಣಾಂಶ 28 ಇರಬೇಕು, ಶೈತ್ಯಾಂಶ 85-90% ಶೈತ್ಯಾಂಶ ಇರಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ರೈತರು ಅಷ್ಟೊಂದು ಸೊಫೆಸ್ಟಿಕೇಟೆಡ್ ಆಗಿ ಆ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇವಾಗೆಲ್ಲ ಇತ್ತೀಚೆಗೆ ಎಲ್ಲ ಕಡೆನೂ ಚಾಕಿ ನಿರ್ವಹಣಾ ಕೇಂದ್ರಗಳೇ ಬಂದ್ಬಿಟ್ಟಿದ್ದಾವೆ. ಆ ಚಾಕಿ ಕೇಂದ್ರದಲ್ಲಿ 1 ಮತ್ತು 2 ಎರಡನೇ ಜರು ತನಕ ಅವರೇ ಸಾಕಿ 8 ನಮಗೆ ಅದನ್ನು ರೈತರಿಗೆ ರೇಷ್ಮೆ ಮರಿಗಳನ್ನ ಕೊಡ್ತಾರೆ. ಸೊ 3-5 ಅಂತ ಮಾತ್ರ ನಾವು ರೈತರು ಸಾಕಾಣಿಕೆ ಮಾಡೋವಂಥದ್ದು ಪದ್ಧತಿ ಇವಾಗ. ಸೊ ಆ ಹಂತದಲ್ಲಿ ನಾವು ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ನಿರ್ವಹಣೆ ಮಾಡಬೇಕು. ಮೊದಲಿಗೆ ಈ ಗೋಣಿತಾಟ ಹೇಳಿದ್ವಲ್ಲ, ಅದನ್ನು ಆ ಒಂದು ಪದ್ಧತಿಯನ್ನು ಮಾಡಿಕೊಂಡು ಮನೆ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಇಟ್ಕೊಂಡು ಯಾವಾಗ್ಲೂ ಒದ್ದೆಯಾಗಿರ್ತಕ್ಕಂತ ಒಂದು ವಾತಾವರಣ ನೋಡ್ಕೊಂತ ಇದ್ರೆ ಅದು ಒಂದು ನಿರ್ವಹಣಾ ಪದ್ಧತಿ ಆಗ್ತದೆ. ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಪ್ರತಿದಿನ ಈ ಬೇಸಿಗೆ ಟೈಮಲ್ಲಿ ಒಂದು 2-3 ಸಾರಿ ಶುದ್ಧ ನೀರು ಅಥವಾ ನಾವು ಇಲಾಖೆಯಿಂದ ಕೊಡ್ತಕ್ಕಂಥ ಶುಚಿ ಅಂತ ಒಂದು ಇದನ್ನು ಕೊಡ್ತೀವಿ ಮನೆ ವಾಶ್ ಮಾಡ್ಕೊಳ್ಳಿಕ್ಕೆ ಅಥವಾ ಕೈ ವಾಶ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಒಂದು ಸ್ವಲ್ಪ ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ತೆಳುವಾಗ ಅದನ್ನು 2-3 ಸಾರಿ ಸಿಂಪಡಣೆ ಮಾಡ್ತಾರೆ ನೆಲಕ್ಕೆ. ಅವಾಗೇನಾಗ್ತದೆ, ಶೈತ್ಯಾಂಶನೂ ಜಾಸ್ತಿ ಆಗ್ತದೆ, ಉಷ್ಣಾಂಶನೂ ಕಡಿಮೆ ಆಗ್ತದೆ. ಇದೊಂದು ಪದ್ಧತಿಯನ್ನು ಮಾಡ್ಕೋಬಹುದು. ಅಥವಾ ಹ್ಯುಮಿಡಿಫೈಯರ್ ರೂಮ್ ಒಳಗಡೆ ಅಥವಾ ಕೂಲರ್ಸ್, ನಾವು ಇಲಾಖೆಯಿಂದನೇ ಸಬ್ಸಿಡಿ ಸಿಗುತ್ತೆ ಅದಕ್ಕೆ, ಅದನ್ನು ಸಹ ರೈತರು ಬಳಸ್ಬೋದು. ಇನ್ನೊಂದು ಹೊಸ ಪದ್ಧತಿ ಅಂದರೆ ಫಾಗರ್ ಅಂತ ಬಂದಿದೆ. ಫಾಗರ್ ಅಂತೇಳಿ ನಮ್ಮ ಇಲ್ಲಿ ರೈತರು ಕೆಲವರಿಗೆ ನಾವು ಈಗ ಅನುಕೂಲ ಇರತಕ್ಕಂಥ ರೈತರಿಗೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈಗ ಈ ಬೇಸಿಗೆನಲ್ಲಿ ಒಂದು ಡೆಮೋ ಮಾಡಲಿಕ್ಕೆ ಅಂತೇಳಿ ನಾವು ಕೇಂದ್ರ ರೇಷ್ಮೆ ಮಂಡಳಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಬರ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ ಅಂತೇಳಿ ಅಂದರೆ ಫಾಗರನ್ನ ರೂಮ್ ಒಳಗಡೆ ಅಳವಡಿಸ್ಕೊಳ್ಳೋದು ಭಾಳ ಸಿಂಪಲ್. ಅದು ಫಾಗರ್ ಅಂತೇನು ಭಾಳ ಸಿಂಪಲ್ ಆಗಿ ಸರಳವಾಗಿದೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಮತ್ತೆ ಹೊರಗಡೆ ಎರಡೂ ಕಡೆ ಹಾಕ್ಬೋದು. ಅದನ್ನ ಈ ನಮ್ಮ ಏನು ಹನಿ ನೀರಾವರಿನಲ್ಲಿ ಲ್ಯಾಟ್ರಲ್ ಇರುತ್ತಲ್ಲ ಆ ರೀತಿ ಬರ್ತದೆ. ಅದು ನಮ್ಗೆ ಎಷ್ಟು ಡಿಗ್ರಿ ಟೆಂಪರೇಚರ್ ಬೇಕು ಅಥವಾ ಹ್ಯುಮಿಡಿಟಿ ಬೇಕೋ ಅದನ್ನ ಕಂಟ್ರೋಲ್ ಮಾಡ್ಕೊಳಕಂತ ಸಿಸ್ಟಮ್ ಇರ್ತದೆ. ಅದರಲ್ಲಿ ಬಹಳ ಸಿಂಪಲ್ ಆಗಿದೆ, ಸರಳವಾಗಿದೆ. ಒಳಗಡೆ ಹ್ಯುಮಿಡಿಟಿನೂ ಕಂಟ್ರೋಲ್ ಆಗುತ್ತೆ ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ತದೆ. ಎರಡು ಆಟೋಮೆಟಿಕ್ ಆಗ್ತದೆ. ನಾವು ಒಂದು ಡಿಜಿಟಲ್ ಹೈಡ್ರೋಮೀಟರ್ನ ಒಳಗಡೆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಇಟ್ಕೊಂಡಿದ್ರೆ ನಮ್ಮ ಹುಳು ಸಾಕಾಣಿಕೆ ಮನೆಯಲ್ಲಿ ಎಷ್ಟು ಉಷ್ಣಾಂಶ ಇದೆ, ಎಷ್ಟು ಶೈತ್ಯಾಂಶ ಇದೆ ಅಂತ ನಾವು ಆವಾಗವಾಗ ಪರೀಕ್ಷೆ ಮಾಡ್ಕೋಬಹುದು. ಈ ಒಂದು ಪದ್ಧತಿನಲ್ಲಿ ಉಷ್ಣಾಂಶ ಶೈತ್ಯಾಂಶವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದಿದೆ ಸರ್. ಆ ನಂತರ ಈ ಬೇಸಿಗೆನಲ್ಲಿ ಡಬಲ್ ಹೈಬ್ರಿಡ್ ಅಂತ ಬರ್ತದೆ. ಡಬಲ್ ಹೈಬ್ರಿಡ್ ಅಂತ, ಸಿಂಗಲ್ ಹೈಬ್ರಿಡ್ ಡಬಲ್ ಹೈಬ್ರಿಡ್ ಅಂತೇಳಿ. ಡಬಲ್ ಹೈಬ್ರಿಡ್ ಆದರೆ ಏನಾಗ್ತದೆ, ಅದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆದರೂ ತಡ್ಕೊಳ್ಳೋ ಅಂತ ಒಂದು ಶಕ್ತಿ ಇದೆ ಅದಕ್ಕೆ. ಸೊ ನಮ್ಮಲ್ಲಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಡಬಲ್ ಹೈಬ್ರಿಡೇ ಬೆಳೀತಾ ಇದ್ದಾರೆ, ಸಿಂಗಲ್ ಹೈಬ್ರಿಡ್ ಕಡಿಮೆ. ಬೈವೋಲ್ಟೇನಲ್ಲೂ ಅದು ಡಬಲ್ ಹೈಬ್ರಿಡ್ ಅಂತ ಹೌದು, ಅದು ಸ್ವಲ್ಪ ತಡ್ಕೊಳ್ಳೋ ಅಂತ ಶಕ್ತಿ ಇದೆ ಆ ತಳಿಗೆ. ಉತ್ತಮವಾದ ಬೆಳೆ ಬರ್ತದೆ ಸರ್ ಅದು. ಅಂದ್ರೆ ಬೇಸಿಗೆಯಲ್ಲೂ ಸಹ ರೇಷ್ಮೆಯನ್ನ ಯಾವುದೇ ತೊಂದರೆ ಇಲ್ಲಾರದೆ ರೇಷ್ಮೆ ಹುಳು ಸಾಕಾಣಿಕೆಯನ್ನ ಮಾಡಬಹುದು ಇವೆಲ್ಲ ಅಳವಡಿಸಿಕೊಂಡ್ರೆ? ಖಂಡಿತ ಮಾಡಬಹುದು ಸರ್, ಖಂಡಿತ ಮಾಡಬಹುದು. ರೈತರು ಬೇಸಿಗೆನಲ್ಲಿ ಆಗೋದಿಲ್ಲ ಅಂತ ಹೇಳ್ತಕ್ಕಂತ 3 ತಿಂಗಳು ಅಂದ್ರೆ ಒಳ್ಳೆ ಆದಾಯ ಬರುತ್ತದೆ. 3 ತಿಂಗಳಲ್ಲಿ ಈ ಒಂದು ಸೀಸನ್ ಅಲ್ಲಿ ಮಾರ್ಚ್ ನಂತರ ಏಪ್ರಿಲ್ ಮೇ ನಲ್ಲೇ ಗೂಡು ಧಾರಣೆ ಜಾಸ್ತಿ ಆಗ್ತದೆ. ಇವಾಗ ನಿನ್ನೆ ಆವರೇಜ್ 675 ರೂಪಾಯಿ ಧಾರಣೆ ಆಗಿದೆ. ಐಎಸ್ಟು 892 ರೂಪಾಯಿಗೆ ರಾಮನಗರ ಮಾರ್ಕೆಟ್ನಲ್ಲಿ ಹೋಗಿದೆ. ನಮ್ಮ ರೇಷ್ಮೆ ನಮ್ಮ ರಾಯಚೂರು ಜಿಲ್ಲೆನಲ್ಲೇ ದೇವದುರ್ಗ ಅಥವಾ ಲಿಂಗಸ್ಕೂರು ಅಥವಾ ಮಾನ್ವಿ ತಾಲೂಕು, ಮಸ್ಕಿ ತಾಲೂಕು, ಇಲ್ಲಿ ಕೆಲವು ರೈತರು 900 ರೂಪಾಯಿಗೂ ಹೋಗಿ ಗೂಡನ್ನು ಮಾರು ಬಂದಿದ್ದಾರೆ. 865, 900 ರೂಪಾಯಿ, 700 ಚಿಲ್ಲು ಈ ಥರ ಎಲ್ಲ ಮಾಡಿ ಧಾರಣೆ ಮಾಡಿ ಮಾರಾಟ ಮಾಡಿ ಬಂದಿದ್ದಾರೆ. ತುಂಬ ಒಳ್ಳೆ ಧಾರಣೆ ಸಿಗ್ತಾ ಇದೆ. ಬೇಸಿಗೆನಲ್ಲೂ ಬೆಳೆನ ಮಾಡಬಹುದು. ಈಗ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸುತ್ತಲೂ ಏನಾದರೂ ಗಿಡ ಮರಗಳನ್ನು ಹಾಕೊಳ್ಳೋದು ಅಥವಾ ಛತ್ತಿನ ಮೇಲೆ ಏನಾದರೂ ಹಾಕೋದ್ರ ಮುಖಾಂತರ ಟೆಂಪರೇಚರ್ ಕಡಿಮೆ ಮಾಡೋದು ಅಂತ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಮನೆ ಮೇಲ್ಗಡೆ ಈ ದಕ್ಷಿಣ ಕರ್ನಾಟಕದಲ್ಲಾದ್ರೆ ತೆಂಗಿನ ಗಿಡಗಳು ಬಹಳ, ತೆಂಗಿನ ತೋಟಗಳು ಬಹಳ ಸಿಗ್ತವೆ. ತೆಂಗಿನ ಗರಿಗಳನ್ನ ಹಾಕೊಳ್ತಕ್ಕಂತ ಒಂದು ಪದ್ಧತಿ ಇದೆ. ಇಲ್ಲಿ ನಮ್ಮಲ್ಲಿ ಬೇರೆ ಏನಾದರೂ ಆ ರೀತಿಯ ವಸ್ತುಗಳು ಸಿಕ್ಕಿದ್ರೆ ಅದನ್ನ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮೇಲ್ಗಡೆ ಹಾಕೊಳ್ತಕ್ಕಂಥದ್ದು ಅಥವಾ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸುತ್ತ ತಾತ್ಕಾಲಿಕ ಶೆಡ್ ತರ ಬಿಸಿಲು ಕಾಯ್ದಂಗೆ ಮಾಡ್ತಕ್ಕಂಥದ್ದು ಅಥವಾ ಅಶೋಕ ಟ್ರೀಸೋ ಅಥವಾ ಬೇಸಿಗೆಗೆ ತಡ್ಕೊಳಕ್ಕಂಥ ಯಾವ ಜಾತಿ ಮರಗಳಿರ್ತವೆ ಅದನ್ನ ಬೆಳೆಸ್ಕೊಂಡ್ರೆ ಖಂಡಿತ ಬೇಸಿಗೆನಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಸರ್. ಅದನ್ನು ಮಾಡಬಹುದು. ಈಗ ಮತ್ತೊಂದು ಮುಖ್ಯವಾದಂತಂದ್ರೆ ಹಿಪ್ಪು ನೇರಳೆ ಸೊಪ್ಪು ಬೇಸಿಗೆಯಲ್ಲಿ ಬಹಳ ಬಿಸಿಲಿರುತ್ತೆ, ಹೇಗೆ ಅದರ ಗುಣಮಟ್ಟವನ್ನು ಕಾಪಾಡ್ಕೋಬೇಕು? ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಕಾಪಾಡೋದು ಹೇಗಂತೀರಿ? ನೀರು ನಿರ್ವಹಣೆ ಹೇಗೆ ಮಾಡ್ಬೇಕು ಸೊಪ್ಪಿಗೆ? ಭಾಳಷ್ಟು ಏನು ಮಾಡ್ತಾರೆ, ನೀರು ಜಾಸ್ತಿ ಕೊಡ್ತಾರೆ ತೋಟಕ್ಕೆ ತಂಪಾಗಲಿ ಅಂತೇಳಿ, ತಾವು ಇಲಾಖೆಯ ತಜ್ಞರಾಗಿ ಏನು ಹೇಳ್ತೀರಿ ರೈತರಿಗೆ? ಹಿಪ್ಪುನೇರಳೆ ಸೊಪ್ಪು ಅಂದರೆ ಬಾಂಬಿಕ್ಸ್ ಮೋರಿ ಮೋರಸ್ ಆಲ್ಬಾ ಅಂತೇಳಿ ವೈಜ್ಞಾನಿಕವಾಗಿ ಹೆಸರಿರೋವಂಥದ್ದು. ಅದರಲ್ಲಿ ತುಂಬ ತಳಿಗಳಿದ್ದಾವೆ. ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ V1 ತಳಿ ವ್ಯಾಪಕವಾಗಿರ್ತಕ್ಕಂಥದ್ದು. V1 ತಳಿ ವಿಶೇಷವಾಗಿ ಬೇಸಿಗೆನಲ್ಲಿ ತುಂಬ ಬೇಗ ಸೊಪ್ಪು ಬಾಡ್ತದೆ. ಸೊ ಅದಕ್ಕೇನು ಮಾಡ್ತಾರೆ, ಆಯೋ ನೀರನ್ನು ಮಾಡ್ಕೊತಾರೆ ರೈತರು, ಹರಿಯೋ ನೀರು ಅದನ್ನು ಮಾಡ್ತಾರೆ. ಅದು ಆ ರೀತಿ ಪದ್ಧತಿಯಿಂದ ಏನಾಗ್ತದೆ, ನೀರು ಸಾಕಷ್ಟು ವೇಸ್ಟ್ ಆಗ್ತದೆ. ಅದು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡ್ರೆ ಏನಾಗ್ತದೆ, 60-65% ನೀರನ್ನು ಉಳಿತಾಯ ಮಾಡ್ಬೋದು ಹನಿ ನೀರಾವರಿ ಪದ್ಧತಿಯಿಂದ. ಈ ಬೇಸಿಗೆನಲ್ಲಿ ಏನು ಮಾಡ್ಬೋದು ಅಂತಂದರೆ ಡ್ರೈ ಮಲ್ಚಿಂಗ್. ಡ್ರೈ ಮಲ್ಚಿಂಗ್ ಅಂದರೆ ಏನೇನು ವೇಸ್ಟ್ಗಳು ಸಿಗುತ್ತೋ, ಒಣ ಪದಾರ್ಥಗಳು, ಅದನ್ನೆಲ್ಲ ನಮ್ಮ ರೇಷ್ಮೆ ತೋಟದೊಳಗಡೆಗೆ ನಮ್ಮ ಗಿಡದ ಬುಡಕ್ಕಾಗ್ತಕ್ಕಂಥದ್ದು ಹೊದಿಕೆಯಾಗಿ ಹಾಕಿ, ಅದರಿಂದ ಏನಾಗ್ತದೆ, ಬಿಸಿಲಿನ ತಾಪಕ್ಕೆ ನೀರು ಆವಿಯಾಗಿ ಹೋಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಇದರಿಂದನೂ ಸಹ ತೋಟವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಪದ್ಧತಿ ಗ್ರೀನ್ ಮೆನ್ಯೂರಿಂಗ್, ಅದೇ ಮಲ್ಚಿಂಗ್ ಅಂತ ಹೇಳ್ತೀವಿ ಅದನ್ನು. ಹುರುಳಿ ಇರ್ಬೋದು, ಹಲಸಂದೆ ಇರ್ಬೋದು, ಡಯಂಚ ಇರ್ಬೋದು, ಅಥವಾ ಸೆಣಬಿರ್ಬೋದು, ದ್ವಿದಳಿ ಧಾನ್ಯಗಳು ಯಾವುದಾದ್ರೂ ಪರವಾಗಿಲ್ಲ. ಆ ಥರದ ಒಂದು ಇದನ್ನು ನಾವು ಬೇಸಿಗೆ ಪ್ರಾರಂಭ ಆಗಲಿಕ್ಕೂ ಮುಂಚೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಇಪ್ಪನಳ್ಳೆ ತೋಟದೊಳಗಡೆಗೆ ಉಳುಮೆ ಮಾಡಿಬಿಟ್ಟು ಆ ಉರುಳಿ ಅಥವಾ ಅಲಸಂದೆ ಯಾವುದು ಸಿಗುತ್ತೋ ನಮಗೆ ರೈತರಿಗೆ ಸುಲಭವಾಗಿ ಅದನ್ನು ಎರಚಿಬಿಟ್ರೆ ಅದು ಏಪ್ರಿಲ್ ಮೇನಲ್ಲಿ ಪೂರ್ಣ ಬೆಳವಣಿಗೆ ಆಗಿರ್ತದೆ. ಅದು ಅದೇನಾಗ್ತದೆ, ನಮ್ಮ ಇಪ್ಪನಳ್ಳೆ ತೋಟ ಗೊಬ್ಬರ ಆದಂಗೂ ಆಗ್ತದೆ, ಇಪ್ಪನಳ್ಳೆ ತೋಟದೊಳಗಡೆಗೆ ಬಿಸಿಲು ಬೀಳದಂಗಲೂ ತಂಪನ್ನು ನಿರ್ವಹಣೆ ಮಾಡಿ ಭೂಮಿನೂ ತಂಪಾಗುತ್ತೆ, ಗೊಬ್ಬರನೂ ಆಗುತ್ತೆ. ಅದು ಈ ಒಂದು ಪದ್ಧತಿಯಿಂದ ಅದನ್ನು ಮಾಡ್ಬೋದು. ನಂತರ ಸಾವಯವ ಕೃಷಿ ಪದ್ಧತಿನಲ್ಲಿ ಮಾಡ್ತಕ್ಕಂಥ ಡಾಕ್ಟರ್ ಸಾಯಿಲ್ ಇರ್ಬೋದು ಅಥವಾ ಎರೆಗೊಬ್ಬರ ಬಳಸುವಂಥದ್ದು ಇರ್ಬೋದು, ಈ ರೀತಿಯ ಗೊಬ್ಬರಗಳನ್ನ ನಾವು ಬಳಸಿ ಸೊಪ್ಪನ್ನು ಬೆಳೆದಾಗ ಏನಾಗ್ತದೆ, ಅದು ಬೇಸಿಗೆನಲ್ಲೂ ಸಹ ಒಳ್ಳೆ ಉತ್ತಮವಾದ ಗುಣಮಟ್ಟದ ಸೊಪ್ಪನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ರೈತರು ಏನು ಮಾಡಬೇಕು, ಈಗ ನಮ್ಮ ರೇಷ್ಮೆ ಹುಳ ಒಂದು ವಿಶೇಷ ಅಂತಂದರೆ ಮಾನೋಫೇಗಸ್ ಅಂತ ಹೇಳ್ತೀವಿ, ಹಿಪ್ಪನಳ್ಳೆ ಸೊಪ್ಪನ್ನು ಬಿಟ್ಟರೆ ಬೇರೆ ಯಾವ ಸೊಪ್ಪನ್ನು ಸಹ ತಿನ್ನೋದಿಲ್ಲ. ಸೊ ನಮ್ಮ ಹಿಪ್ಪನಳ್ಳೆ ಸೊಪ್ಪು ಎಷ್ಟು ಚೆನ್ನಾಗಿ ಬರ್ತದೋ, ಎಷ್ಟು ಗುಣಮಟ್ಟ ಇರ್ತದೋ, ಅಷ್ಟೇ ಗುಣಮಟ್ಟದ ಗೂಡನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ನಾವು ಎಷ್ಟೇ ಒಳ್ಳೆ ಮನೆ ಕಟ್ಟಿದ್ದು, ರೇಷ್ಮೆ ಮನೆ ಕಟ್ಟಿದ್ದು, ಒಳ್ಳೆ ತಳಿ ತಂದಿದ್ರು, ಸೊಪ್ಪಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿ ಬೆಳೆ ವಿಫಲವಾಗೋಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಹುಳುಗಳಿಗೆ ಕಾಯಿಲೆ ಬರೋಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಏನಾದರೂ ಸೊಪ್ಪು ಬಾಡಿತ್ತು ಅದನ್ನು ಕೊಟ್ಟಿವಿ ಅಂದರೆ ಹಾಲು ರೋಗ ಬರೋವಂಥದ್ದು ಅಥವಾ ಸಪ್ಪೆ ರೋಗ ಬರೋವಂಥದ್ದು ಅಥವಾ ಗೂಡು ಕಟ್ಟೋ ಟೈಮಲ್ಲಿ ತುಂಬ ಗೂಡಿನ ಸೈಜ್ ಕಡಿಮೆ ಆಗೋವಂಥದ್ದು ಇವೆಲ್ಲ ಅವಕಾಶಗಳು ಸಾಧ್ಯತೆಗಳು ಇರ್ತವೆ. ಆದ ಕಾರಣ ರೈತರು ಉತ್ತಮವಾದ ಗುಣಮಟ್ಟದ ಸೊಪ್ಪನ್ನು ಪಡೆದು ರೇಷ್ಮೆಯನ್ನು ಮಾಡಬೇಕಾಗ್ತದೆ ಒಂದು. ಆಮೇಲೆ ಸೊಪ್ಪನ್ನು ಕಟಾವು ಮಾಡಬೇಕಾದ್ರೆ ಬೆಳಿಗ್ಗೆ ತಂಪಾದ ಸಮಯದಲ್ಲಿ 7 ಗಂಟೆ 7:30 ಅಷ್ಟೊತ್ತಿಗೆ ಕಟ್ ಮಾಡಿ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಒಂದು ಆ್ಯಂಟಿ ಚೇಂಬರ್ ಅಂತ ಮಾಡಿಕೊಂಡಿದ್ರು, ಅಲ್ಲಿ ಇಟ್ಟುಕೊಂಡು ನಂತರ ಅದನ್ನು ಹುಳುಗಳಿಗೆ ಕೊಡ್ತಕ್ಕಂಥ ಪದ್ಧತಿ ಭಾಳ ಸೂಕ್ತ ಆಗಿರ್ತದೆ. ಮತ್ತು ಸಂಜೆ ಟೈಮಲ್ಲೂ ಅಷ್ಟೇ, ಒಂದು ದಿನಕ್ಕೆ 2 ಸೊಪ್ಪನ್ನು ಕೊಡ್ತಕ್ಕಂಥ ಪದ್ಧತಿ ರೂಢಿನಲ್ಲಿದೆ ಇವಾಗ. ಬೆಳಿಗ್ಗೆ ತಂಪಾದ ಸಮಯದಲ್ಲೊಂದು, ಸಂಜೆ ಒಂದು, ಸಾಯಂಕಾಲ ಮತ್ತು ಸ್ವಲ್ಪ ತಂಪಾಗಿರ್ಬೇಕು. ತಂಪಾದ ಸಮಯದಲ್ಲಿ 2 ಸೊಪ್ಪನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಈಗ ಎಲ್ಲ ಅನುಸರಿಸ್ತಾ ಇದ್ದಾರೆ. ಈ ಬೇಸಿಗೆನಲ್ಲಿ ಮಧ್ಯಾಹ್ನದ ಟೈಮು ಒಂದು ಕೊಟ್ಟರೆ ತಪ್ಪೇನಿಲ್ಲ ಅದು. ಸೊ ಬೆಳಿಗ್ಗೆ 8 ಗಂಟೆ ಕೊಟ್ಟಿರ್ತಾರೆ, ಸೊಪ್ಪನ್ನು ಶೇಖರಣೆ ಮಾಡಿಕೊಂಡು ತಂಪಾದ ಜಾಗದಲ್ಲಿ ಅಥವಾ ಆ ಸೊಪ್ಪಿಗೆ ಯಾವುದಾದ್ರು ಚೆನ್ನಾಗಿರ್ತಕ್ಕಂಥ ಬಟ್ಟೆನಲ್ಲಿ ಅಥವಾ ಗಣಿ ಕ್ಲಾತಲ್ಲಿ ಮುಚ್ಚಿಬಿಟ್ಟು ಆ ಇದ್ರ ಮೇಲೆ ನೀರನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು. ಅವಾಗ ಏನಾಗ್ತದೆ, ಸೊಪ್ಪು ಬಾಡೋದಿಲ್ಲ ಬಾಡೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಮರಗಡ್ಡಿ ಅಂತ ಒಂದು ಪದ್ಧತಿ ಮಾಡ್ತಾ ಇದ್ದೀವಿ. ಮರಗಡ್ಡಿ ಸೊಪ್ಪು ನಾವು ಮಾಮೂಲಿ ತೋಟದ ಸೊಪ್ಪಿಗಿಂತ ತುಂಬ ಕಾಲ ಅದು ಫ್ರೆಶ್ ಆಗಿರುತ್ತೆ, ಅದು ಬೇಗ ಬಾಡೋದಿಲ್ಲ, ಅದು ಪ್ರೋಟೀನ್ಸ್ ಭಾಳ ಚೆನ್ನಾಗಿರ್ತದೆ ಅದರಲ್ಲಿ. ಒಂದು ಎಲೆಯ ತೂಕ, ಇದು ನಾವು ಮಾಮೂಲಿ ತೋಟದಲ್ಲಿ ಏನು ಬೆಳಿತೀವಿ 3-4 ಪದ್ಧತಿ ಅಥವಾ 4-4 ತೋಟದಲ್ಲಿ, ಮರಗಡ್ಡಿನಲ್ಲಿ ಏನಾಗ್ತದೆ 9-10 ಬರ್ತದೆ ಒಂದು ಎಲೆ ತೂಕ, ಇದರಲ್ಲಿ 4-4.5 ಬರ್ತದೆ, ತುಂಬ ಚೆನ್ನಾಗಿರ್ತದೆ. ನಂತರ ಮರಗಡ್ಡಿ ಸೊಪ್ಪು ನೀವು ಕಟಾವು ಮಾಡಿ ಇಟ್ಟರೆ ಅದು ಬೆಳಿಗ್ಗೆ ಕಟ್ ಮಾಡಿದ್ರೆ ಸಂಜೆ ತನಕನೂ ಬಾಡೋದಿಲ್ಲ. ನೀವು ಬೆಳಿಗ್ಗೆ ಕಟ್ ಮಾಡಿ ಏನು ತಂದಿರ್ತೀರ ಅಷ್ಟೇ ಫ್ರೆಶ್ ಆಗಿರ್ತದೆ. ಬಟ್ ಬೇರೆ ತೋಟದ್ದು ಮಾಮೂಲಿ ತೋಟದಲ್ಲಿ ಏನಾಗ್ತದೆ, ಕಟಾವು ಮಾಡಿ ತಂದಿಟ್ರೆ ಬೇಸಿಗೆ ಟೈಮಲ್ಲಿ ಮಧ್ಯಾಹ್ನದ ಅಷ್ಟೊತ್ತಿಗೆಲ್ಲ ಬಾಡ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಿಮ್ಮೊಂದು ವಿಚಾರದಲ್ಲಿ ರೇಷ್ಮೆ ಹುಳುಗಳಿಗೆ ಫ್ರೆಶ್ ಆಗಿದ್ದಂತ ಒಂದು ಸೊಪ್ಪು ಇದ್ರೆ ಬಹಳ ಚೆನ್ನಾಗಿ, ಬಹಳ ಚೆನ್ನಾಗಿ ತಿಂತವೆ, ಹುಳು ಬೆಳವಣಿಗೆ ಚೆನ್ನಾಗಿ ಆಗ್ತದೆ, ಒಳ್ಳೆ ಗುಣಮಟ್ಟದ ಗೂಡನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ಕೆಲವೊಂದು ರೋಗಗಳು ರೇಷ್ಮೆ ಹುಳುಗೆ ಕಾಡ್ತಿರ್ತವೆ ಅಂತಿರ್ತಾರೆ. ಬೇಸಿಗೆಯಲ್ಲಿ ಪ್ರಮುಖವಾದಂತಹ ರೋಗಗಳು ಏನ್ ಬರ್ತವೆ ರೇಷ್ಮೆ ಹುಳುಗಳಿಗೆ, ಏನಾದರೂ ಮುನ್ನೆಚ್ಚರಿಕೆಯನ್ನು ತಗೋಬೇಕ ಬರಲಾರ್ದಂತ? ರೋಗ ಬರಲಿಕ್ಕೆ ಪ್ರಮುಖ ಕಾರಣ ಒಂದು, ನಮ್ಮಲ್ಲಿ ಡಿಸ್ಇನ್ಫೆಕ್ಷನ್ ಸಮರ್ಪಕವಾಗಿ ಮಾಡಲಿಲ್ಲ ಅಂದರೆ ಬರಲಿಕ್ಕೆ ಒಂದು ಸಾಧ್ಯತೆ ಇದೆ. ನಮಗೆ ರೇಷ್ಮೆ ಹುಳುಗೆ ಬರ್ತಕ್ಕಂಥದ್ದು 4 ಕಾಯಿಲೆಗಳು. ಒಂದು ಗಂಟು ರೋಗ ಅಂತ ಬರ್ತದೆ, ಹಾಲು ತೊಂಡೆ ರೋಗ, ಸಪ್ಪೆ ರೋಗ ಮತ್ತು ಸುಣ್ಣಕಟ್ಟು ರೋಗ. ಈ ಗಂಟು ರೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಏಕೆಂದರೆ ಅದು ಬಿತ್ತನೆ ಪ್ರದೇಶದಲ್ಲೇ ತುಂಬ ಪ್ರೊಸೀಜರ್ನ ಅವರು ಭಾಳ ಇದನ್ನು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಬಿತ್ತನೆ ಪ್ರದೇಶದಿಂದ ಹೊರಗಡೆ ಗಂಟು ರೋಗ ಇರತಕ್ಕಂಥ ಮೊಟ್ಟೆ ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಪ್ರತಿ ಹಂತದಲ್ಲೂ ಪರೀಕ್ಷೆ ಮಾಡಿ ಮಾಡಿ ಮಾಡಿ ಅದನ್ನು ಸ್ಕ್ರೀನಿಂಗ್ ಮಾಡಿ ಮಾಡೇ ಹೊರಗಡೆ ಬಿಡ್ತಕ್ಕಂಥದ್ದು. ಸೊ ಗಂಟು ರೋಗ ಬರಲಿಕ್ಕೆ ಚಾನ್ಸೇ ಇಲ್ಲ, ಅದು ತಾಯಿಯಿಂದ ಬರ್ತಕ್ಕಂಥದ್ದು. ಸೊ ಆ ಒಂದು ಕಾಯಿಲೆ ಅಲ್ಲಿ ಆ ಹಂತದಲ್ಲೇ ಅದು ಇದಾಗೋಗ್ತದೆ. ಇನ್ನು ಇರ್ತಕ್ಕಂಥದ್ದು ಹಾಲು ರೋಗ, ಸಪ್ಪೆ ರೋಗ ಅಂತ ಒಂದು, ಮತ್ತು ಸುಣ್ಕಟ್ ರೋಗ. ಸುಣ್ಕಟ್ ರೋಗ ಬರೋ ಅಂಥದ್ದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರ್ತದೆ, ಬೇಸಿಗೆನಲ್ಲಿ ಬರೋದಿಲ್ಲ ಅದು. ಇನ್ನು ಉಳಿದದ್ದು ಹಾಲು ರೋಗ ಮತ್ತು ಸಪ್ಪೆ ರೋಗ. ಪ್ರಮುಖವಾಗಿ ನಾವು ರೇಷ್ಮೆ ಹುಳ ತರಲಿಕ್ಕೂ ಮುಂಚೆ ಒಂದು 3 ದಿನ ಮೊದಲು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಕ್ಲೋರೋಫೆಕ್ಟ್ ಇರ್ಬೋದು ಅಥವಾ ಡೆಕಾಲ್ ಇರ್ಬೋದು ಅಥವಾ ಶುಚಿ ಇರ್ಬೋದು, ಯಾವುದು ಅನುಕೂಲ ಆಗ್ತದೆ, ಯಾವುದು ರೈತರ ಹತ್ರ ಇರ್ತದೆ ಅಥವಾ ಬ್ಲೀಚಿಂಗ್ ಪುಡಿ, ಸೋಂಕು ನಿವಾರಣೆಯನ್ನು ಮಾಡಬೇಕು. ಬೆಳೆ ಆದ ತಕ್ಷಣ ಗೂಡು ಕಟ್ಟಿದ ತಕ್ಷಣ ಮತ್ತೆ ಇನ್ನೊಂದು ಸರಿ ಸೋಂಕು ನಿವಾರಣೆ ಮಾಡುವಂಥ ಒಂದು ಪದ್ಧತಿಯನ್ನು ಎಲ್ಲ ರೈತರು ರೂಢಿಸ್ಕೊಡ್ಬೇಕು. ಹಿಂಗಾದಲ್ಲಿ ಕಾಯಿಲೆ ಬರೋವಂಥದ್ದು ಭಾಳ ಕಡಿಮೆ. ಈಗ ಎಲ್ಲೂ ಸಹ ಆ ರೀತಿಯ ಕಾಯಿಲೆಗಳು ಬರ್ತಾ ಇಲ್ಲ. ಅದರ ಜೊತೆಗೆ ನಾವು ಇಲಾಖೆಯಿಂದ ಪ್ರತಿ ರೈತರಿಗೂ ಎಲ್ಲ ರೈತರಿಗೂ ಸೋಂಕು ನಿವಾರಕಗಳನ್ನ ನಾವು ಉಚಿತವಾಗಿ ಸಪ್ಲೈ ಮಾಡ್ತೀವಿ. ಅಂಕುಶ್ ಗ್ರೀನ್ ಇರ್ಬೋದು ಅಥವಾ ವಿಜೇತ ಇರ್ಬೋದು, ನಾವು ಯಾವುದನ್ನು ಕೊಡ್ತೀವೋ ಅದನ್ನು ರೇಷ್ಮೆ ಹುಳುಗಳ ಮೇಲೆ ಜ್ವರದಿಂದ ಹೆದ್ದ ನಂತರ ಅದನ್ನು ಸಿಂಪಡಣೆ ಮಾಡಿ ಅರ್ಧ ಗಂಟೆ ನಂತರ ಸೊಪ್ಪನ್ನು ಹಾಕ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಸೊ ಈ ಎಲ್ಲ ಪದ್ಧತಿಗಳನ್ನ ಅನುಸರಿಸಿದ್ರೆ ಬೇಸಿಗೆನಲ್ಲಿ ಕಾಯಿಲೆ ಬರತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ರೈತರು ಆತಂಕ ಪಡುವಂತದ್ದು ಏನಿಲ್ಲ, ಬೇಸಿಗೆ ಬಂತಪ್ಪ ಹುಳುಗಳು ಸಾಕಾಣಿಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ರೈತರಲ್ಲಿದೆ. ನೀವು ಹೇಳಿದಂತ ಕೆಲವೊಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡ್ರೆ ಬೇಸಿಗೆಯಲ್ಲಿಯೂ ಉತ್ತಮವಾದಂತ ಒಂದು ರೇಷ್ಮೆ ಹುಳು ಗೂಡಿನ ಇಳುವರಿಯನ್ನು ಪಡ್ಕೋಬಹುದು. ಖಂಡಿತ ಮಾಡಬಹುದು ಸರ್, ಖಂಡಿತ ಮಾಡಬಹುದು. ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ರೈತರೇ ಮಾಡ್ಕೊಂಡಿರತಕ್ಕಂಥ ತಾಂತ್ರಿಕತೆಗಳು. ಈ ಹ್ಯುಮಿಡಿಫೈಯರ್ ಇರ್ಬೋದು ಅಥವಾ ಏರ್ ಕೂಲರ್ ಇರ್ಬೋದು, ಫಾಗರ್, ಇದನ್ನ ಮಾತ್ರ ಇಲಾಖೆ ಸಂಶೋಧನೆ ಮಾಡಿರೋದು. ನಾವು ಗಣಿ ಕ್ಲಾತ್ ಎಳೆದ್ದು ಅಥವಾ ನೆಲ ಮೇಲೆ ನೀರು ಹಾಕ್ತಕ್ಕಂಥದ್ದು ಅಥವಾ ಮನೆ ಮೇಲೆ ತೆಂಗಿನ ಗರಿ ಮುಚ್ಚತಕ್ಕಂಥದ್ದು, ಇವೆಲ್ಲ ರೈತರೇ ಕಂಡುಕೊಂಡಂತ ಒಂದು ತಾಂತ್ರಿಕತೆಗಳು. ಕೊನೆಯದಾಗಿ ಗೂಡಿನ ಗುಣಮಟ್ಟ ಬೇಸಿಗೆಯಲ್ಲಿ ಹೇಗಿರುತ್ತಂತೀರಿ? ಏನಾದರೂ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಗುಣಮಟ್ಟ ಕಡಿಮೆ ಇರುತ್ತಂತೀರಿ, ಅಥವಾ ರಾಶಿಯನ್ನು ಮಾಡುವಾಗ ಏನು ಗಮನಿಸಬೇಕು, ಮಾರುಕಟ್ಟೆಗೆ ಒಯ್ಯುವಾಗ ಬೇಸಿಗೆಯಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಏನಾದರೂ ತಗೋಬೇಕಾಗತ್ತೆ ಹೇಗೆ ಗೂಡುಗಳನ್ನು ಮಾರುಕಟ್ಟೆ ಮಾಡುವಾಗ? ಇಲ್ಲ ಸರ್, ಇದು ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ನಾವು ಹೇಳಿದ್ವಿ, ಅದನ್ನು ನಿರ್ವಹಣೆ ಮಾಡಿದ್ರೆ ಮತ್ತು ತೋಟದಲ್ಲಿ ಸೊಪ್ಪಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿ ಒಳ್ಳೆ ಸೊಪ್ಪನ್ನ ಗುಣಮಟ್ಟದ ಸೊಪ್ಪನ್ನು ತಗೊಂಡ್ರೆ ಗೂಡಿನ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸ ಬರುತ್ತೆ, ಯಾವುದೇ ವ್ಯತ್ಯಾಸ ಗುಣಮಟ್ಟದ ಗೂಡೇ ಬರುತ್ತೆ. ಸೊ ಧಾರಣೆನೂ ಅಷ್ಟೇ, ನೀವೇನಾದ್ರೂ ಈಗ ಗೂಡು ಕಟ್ಟಿದ ನಂತರ 5 ದಿನ ನಂತರ ಬಿಡಿಸ್ಬೇಕು ಗೂಡನ್ನು ಅಂತ ಹೇಳ್ತೀವಿ. ಕೆಲವು ರೈತರು ಏನು ಮಾಡ್ತಾರೆ, ಅದು ರೇಷ್ಮೆ ಹುಳ 1-2 ದಿನಕ್ಕೇನೆ ಅದು ಗೂಡು ಕಟ್ಟದಂಗೆ ಕಾಣುತ್ತೆ ನಮಗೆ, ಬಟ್ ಆದರೆ ಏನಾಗ್ತದೆ, ಒಳಗಡೆ ರೇಷ್ಮೆ ಹುಳ ಗೂಡು ಕಟ್ತಾನೆ ಇರ್ತದೆ. 4 ದಿನ ಆದರೂ ಗೂಡು ಕಟ್ತಾರೆ, ಒಳಗಡೆ ನೂಲು ಬಿಡ್ತಾ ಇರ್ತದೆ. ಅದು ಬೇಗ ಗೂಡು ಕಟ್ಟಿದೆಯಲ್ಲ ಅಂಥೇಳಿ ನೀವು ತಗೊಂಡೋಗ್ಬಿಟ್ರೆ ಅದನ್ನು ಮಾರ್ಕೆಟ್ಗೆ, ಅಲ್ಲೇನಾಗ್ತದೆ ನಿಮಗೆ 800 ರೂಪಾಯಿ ಅಥವಾ 700 ರೂಪಾಯಿ ರೇಟ್ ಸಿಗೋದು, ನಿಮಗೆ 100-150 ರೂಪಾಯಿ ಕಡಿಮೆ ಆಗ್ಬಿಡ್ತದೆ. ಅದು ರೀಲರ್ ಆ ನೂಲು ಬಿಚ್ಚ ಅಂತ ರಾಮನಗರದಲ್ಲೂ ಅಥವಾ ಸಿಡ್ಲಿಘಟ್ಟನ್ನು ನೀವು ಯಾವ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಯಾರು ವರ್ತಕರು ಇರ್ತಾರೆ, ಆ ನೀವು ಗೂಡನ್ನ ಮುಟ್ಟಿದ ತಕ್ಷಣ ಫೀಲ್ ಆಗುತ್ತೆ ಅವರಿಗೆ, ಇದು ಕಾಯಿ ಗೂಡು ಅದು ಇದು ಚೆನ್ನಾಗಿದೆ ಗೂಡು ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದೇನಾಗುತ್ತೆ ಕಾಯಿ ಗೂಡು ಅಂದರೆ, ಅವರು ನೂಲಿನ ಬಿಚ್ಚಾಣಿಕೆ ಮಾಡ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಅಲ್ಲಿ ಕ್ವಾಲಿಟಿ ಬರೋದಿಲ್ಲ ಅಂತೇಳಿ ಅವರು ಧಾರಣೆ ಕಡಿಮೆ ಮಾಡ್ತಾರೆ. ಆದ ಕಾರಣ 5 ದಿನ ನಂತರ ಗೂಡನ್ನು ಬಿಡಿಸಿ ಮಾರ್ಕೆಟ್ಗೆ ತಗೊಂಡೋಗುವಂಥದ್ದು ಭಾಳ ಒಳ್ಳೆಯದು. ನಂತರ ಗೂಡು ಬಿಡಿಸಿದ ನಂತರ ಪ್ಲಾಸ್ಟಿಕ್ ಚಂದ್ರಕ್ಕೆ ಏನಿರ್ತವೆ, ತಕ್ಷಣ ಅದನ್ನು ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು ಬ್ಲೀಚಿಂಗ್ ಪುಡಿನಲ್ಲಿ. ನಮ್ಮ ರೈತರು ಏನು ಮಾಡ್ತಾರೆ, ಗೂಡು ಬಿಡಿಸಿದ ನಂತರ ನೆಕ್ಸ್ಟ್ ಬೆಳೆ ಯಾವಾಗ ಬರ್ತದೆ ಅಲ್ಲಿ ತನಕ ಹಂಗೆ ಇಟ್ಟಿರ್ತಾರೆ. ಸೋಂಕು ಏನಾದರೂ ರೋಗಾಣುಗಳಿತ್ತು ಅಂದರೆ ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಇರ್ತದೆ. ಈ ಒಂದು ಕ್ರಮನ ಅನುಸರಿಸೋದು ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ಸರ್ ನಾನು. ಒಳ್ಳೆಯದು ನಾಗೇಂದ್ರಪ್ಪ ಅವರೇ. ಇದುವರೆಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ರೇಷ್ಮೆ ಹುಳು ಸಾಕಾಣಿಕೆದಾರರು ಏನೆಲ್ಲ ಮುಂಜಾಗ್ರತೆಯನ್ನು ವಹಿಸುವ ಮುಖಾಂತರ ಬೇಸಿಗೆಯಲ್ಲೂ ಸಹ ಒಳ್ಳೆಯ ಒಂದು ಗೂಡಿನ ಇಳುವರಿಯನ್ನು ಪಡಿಬಹುದು ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ಜೊತೆಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಉಷ್ಣಾಂಶ, ಆದಾಗೂ ಸಹ ರೈತರು ಬೇಸಿಗೆಯಲ್ಲಿ ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ. ನೀವು ಹೇಳಿದಂಥ ಕೆಲವೊಂದು ಮಾಹಿತಿಯನ್ನು ರೈತರು ಅಳವಡಿಸಿಕೊಂಡ್ರೆ ಖಂಡಿತ ಏನು 3 ತಿಂಗಳ ಅವಧಿಯಲ್ಲಿ ಒಂಥರ ಆಫ್ ಸೀಸನ್ ರೇಷ್ಮೆ ಕೃಷಿಕರಿಗೆ ಅಂತ ಇರ್ತಿತ್ತು ನಾವು, ಅದಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ವರ್ಷದ 12 ತಿಂಗಳು ಸಹ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡಿ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ರೈತ ಬಾಂಧವರು ನೀವು ಹೇಳಿದಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಬೇಸಿಗೆಯಲ್ಲಿ ಹಿಪ್ಪುನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳ ನಿರ್ವಹಣೆ ಕುರಿತು ರೇಷ್ಮೆ ಉಪನಿರ್ದೇಶಕರಾದ ಡಾಕ್ಟರ್ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಅವರು. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂಥ ಸಮಯ ಇದಲ್ಲ. ಹಾಗಾದರೆ ಕೇಳೋಣ ಬನ್ನಿ. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶೀತಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ರೈತ ಬಾಂಧವರು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದ ಸಮಯವಾಗಿದೆ. ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕಾಗ್ತದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಇನ್ನು ರೈತ ಬಾಂಧವರು ಅಲ್ಲಲ್ಲಿ ಕಲ್ಲಂಗಡಿ ಅಥವಾ ಈ ಕರ್ಬೂಜ ಬೆಳೆಯನ್ನು ಬೆಳೆದಿದ್ದಾರೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ರೈತ ಬಾಂಧವರು 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಕಲ್ಲಂಗಡಿ ಬೆಳೆಯಲ್ಲಿ ರಸಹಿರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕಾಗ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಮಾವಿನ ಗಿಡದಲ್ಲಿ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಮಾವಿನಲ್ಲಿ ಜುಗುಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರೊಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಲಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಬೇಸಿಗೆಯಲ್ಲಿ ಶೇಂಗಾವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೆ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 8-10 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿಹುಳುವಿನ ನಿರ್ವಹಣೆಗೆ 1.75 ಗ್ರಾಂ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು ರೈತ ಬಾಂಧವರು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಂದು ಜಿಗಿ ಹುಳುವಿನ ನಿಯಂತ್ರಣವನ್ನು ಮಾಡಲು ಇಮಿಡಾಕ್ಲೋರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರಿಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆಯಾಗ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡಿಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ ಬರ್ಡ್ ಫ್ಲೂ ರೋಗದ ಬಾಧೆ ಲಕ್ಷಣಗಳು ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಬೇಸಿಗೆ ಸಮಯದಲ್ಲಿ ಮೇವನ್ನು ಬಣವೆ ಅಥವಾ ಸೈಲೇಜ್ ರೂಪದಲ್ಲಿ ಸಂರಕ್ಷಿಸಬೇಕು. ಇದು ಹಾಲು ಕೊರೆಯುವ ಹಸುಗಳಿಗೆ ಹೆಚ್ಚಿನ ಉಪಕಾರಿ ಆಗ್ತದೆ. ಹೋರಿಗಳಿಗೆ ಕಸಿ ಮಾಡಿಸಲು ಇದು ಬೇಸಿಗೆ ಸಮಯ ಅತ್ಯಂತ ಸೂಕ್ತವಾಗಿದೆ ಹಾಗೂ ಗಾಯದ ನಿರ್ವಹಣೆ ಕೂಡ ಸುಲಭವಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ,

ಎಲ್ಲಾ